ಇವೆಲ್ಲವನ್ನು ನಾವು ಯೋಚನೆ ಮಾಡಬೇಕಲ್ಲ. ಸೊ ಆದ್ದರಿಂದ ನಾವು ಬಳಸ್ತಕ್ಕಂಥ ರಾಸಾಯನಿಕಗಳ ಬಗ್ಗೆ ಎಚ್ಚರಿಕೆ ಇರಬೇಕು. ನಾವು ನೋಡಿ ರಾಸಾಯನಿಕವನ್ನು ಸಿಂಪಡಣೆ ಮಾಡಿದಂಥ ದಾಳಿಂಬೆ ತೋಟದಲ್ಲಿ ಮೇಯ್ದಂಥ ಹಸುಗಳೇ ಸಾವಿಗೀಡಾದು ಅಂದರೆ ನಾವು ತಿಂತಕ್ಕಂಥ ಆಹಾರದಲ್ಲಿ ಅದು ಬರ್ದಂಗಿರುತ್ತಾ? ಹೌದು, ನಾವು ಯಾವುದೇ ಒಂದು ಹೇಳ್ಬೋದು, ಹೌದು ನಾನು ದಾಳಿಂಬೆ ಚೆನ್ನಾಗಿ ನಾನು ಕ್ಲೋರೋಪೈರಿಪಾಸಿ ಸಿಂಪಡಣೆ ಮಾಡಿದೆ ಅಂತ ಹೇಳ್ಬೋದು. ಆ ಕ್ಲೋರೋಪೈರಿಪಾಸ್ ಕೀಟನಾಶಕವನ್ನು ಸಿಂಪಡಣೆ ಮಾಡಿ ಎಲ್ಲೋಗುತ್ತೆ? ಮಣ್ಣಲ್ಲೋಗುತ್ತೆ. ಮಣ್ಣಲ್ಲೋಗಿದ್ದು ಹುಲ್ಲಿನಲ್ಲಿ ಸೇರ್ಕೊಳ್ಳುತ್ತೆ, ಹುಲ್ಲನ್ನು ತಿಂದಂಥ ದನಗಳಲ್ಲಿ ಸೇರ್ಕೊಳ್ಳುತ್ತೆ, ದನಗಳಲ್ಲಿ ಹೋಗಿದ್ದ ಅದು ಸಾಗಣಿಯಲ್ಲಿ ಹೋಗಲ್ಲ, ಹಾಲಿಗೆ ಬರುತ್ತೆ. ಹಾಲಿನಿಂದ ನಮ್ಮ ಮಕ್ಕಳ ಬಾಯಿಗೆ ಬರುತ್ತೆ, ನಮ್ಮ ಬಾಯಿಗೆ ಬರುತ್ತೆ. ಅಂದರೆ ಯಾವ ರೀತಿ ಹೇಳ್ಬೋದು ಅಂದರೆ, ನಾನು ಚೆನ್ನಾಗಿ ಕ್ಲೋರೋಪೈರಿಪಾಸ್ ಸಿಂಪಡಣೆ ಮಾಡಿದೆ ಅಂತ ಹೇಳೋದು, ನಾನು ಕ್ಲೋರೋಪೈರಿಪಾಸ್ ತಿಂದೆ ಅಂತ ಹೇಳೋದು, ಎರಡೂ ಒಂದೇ ಆಗುತ್ತಲ್ಲ. ಆದ್ದರಿಂದ ನಾವು ಯಾವುದೇ ಕೀಟನಾಶಕವನ್ನು ಕೀಟನಾಶಕವನ್ನು ಬಳಸಬೇಕಾದ್ರೆ ಜಾಗೃತ ಆಗಬೇಕು. ಹೌದು, ಕೆಲವು ರೈತರು ಕೇಳ್ತಾರೆ, ಸ್ವಾಮಿ ಹಂಗಾರೆ ನಾವು ಕೀಟನಾಶಕ ಬಳಸ್ತೇನೆ ಬೆಳೆ ಬೆಳಿಬಹುದಾ? ಅಸಾಧ್ಯ. ಕೀಟನಾಶಕಗಳನ್ನು, ಕೀಟನಾಶಕಗಳನ್ನು, ಶಿಲೀಂಧ್ರನಾಶಕಗಳನ್ನು ಬಳಸ್ತೇನೆ, ಯಾವ ಬೆಳೆಯೂ ಬೆಳೆಯೋಕ್ಕಾಗಲ್ದಂಥ ಪರಿಸ್ಥಿತಿಗೆ ನಾವು ಬಂದು ನಿಂತಿದ್ದೀವಿ. ಹಾಗಾದರೆ ಇದರಿಂದ ನಾವು ಕೀಟನಾಶಕವನ್ನು ಯಾವ ರೀತಿ ಬಳಸಬೇಕು ಅಂದರೆ, ಈತ ಮಿತ ಇರಬೇಕು. ಯಾವಾಗ ಎಷ್ಟನ್ನು ಬಳಸಬೇಕು, ಯಾವಾಗ ಬಳಸಬೇಕು ಅಂತಕ್ಕಂಥ ಜ್ಞಾನವನ್ನು, ಹೇಗೆ ಬಳಸಬೇಕು ಅನ್ನೋ ಜ್ಞಾನವನ್ನು ಕಲಿತ್ರೆ, ನಾವು ಒಂದು ಬಾರಿ ಎರಡು ಬಾರಿ ನಾವು ಕೀಟನಾಶಕವನ್ನು ಅಥವಾ ಶಿಲೀಂಧ್ರನಾಶಕ ಸಿಂಪಡಣೆ ಮಾಡಿದರೆ ನಮ್ಮ ಆರೋಗ್ಯಕ್ಕೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಆದರೆ ಅನೇಕ ಬಾರಿ ಮನಸೋ ಇಚ್ಛೆ ಅನವಶ್ಯಕವಾಗಿ ಮಿಶ್ರಣವನ್ನು ಮಾಡಿ ನಾವು ಸಿಂಪಡಣೆ ಮಾಡಿದಾಗ ಸಮಸ್ಯೆಗಳ ಸಂದಿಗ್ಧ ಪರಿಸ್ಥಿತಿ ಬಂದು ಸಿಗಲಿಕ್ಕಾಗಂತೀವಿ. ಆದ್ದರಿಂದ ಇವತ್ತಿನ ದಿವಸ ವೈಜ್ಞಾನಿಕವಾಗಿ ಏನವತ್ತು ಸಂಶೋಧನೆ ಮಾಡಿದರೋ, ಇವತ್ತು ನಮ್ಮ ಕರ್ನಾಟಕದಲ್ಲಿ ದೊರೆತಕ್ಕಂಥ ಹಾಲಿನಲ್ಲಿ 18 ಪಟ್ಟು ಕ್ಲೋರೋಪೈರಿಪಾಸ್ ಅಂಶ ಇರೋದು ಕಂಡು ಬಂದಿದೆ. ಇದು ಸಂಶೋಧನೆಯಿಂದ ಕಂಡು ಬಂದಿರುತ್ತೆ. ಇದು 7-8 ವರ್ಷಗಳ ಹಿಂದಿನ ದಾಖಲಾ ಸಂಖ್ಯಾಂಶಗಳನ್ನು ನಾನು ಹೇಳ್ತಾ ಇದ್ದೀನಿ. ಇವಾಗ ಎಷ್ಟಾಗಿದೆ ನಮಗೆ ಗೊತ್ತಿಲ್ಲ. ಸೊ ಉತ್ತರ ಪ್ರದೇಶದಲ್ಲಿ ಸಿಗ್ತಕ್ಕಂಥ ಹಾಲಿನಲ್ಲಿ 118 ಪಟ್ಟು ಕ್ಲೋರೋಪೈರಿಪಾಸ್ ಅಂಶ ಹೆಚ್ಚಾಗಿರೋದು ಕಂಡು ಬಂದಿದೆ. ಅಂದರೆ ನಾವು ಕುಡಿತಕ್ಕಂಥ ಹಾಲು ಇವತ್ತು ಏನಾಗ್ತಿದೆ, ಇದ್ರ ಬಗ್ಗೆ ನಾವೆಲ್ಲರೂ ಎಚ್ಚೆತ್ಕೋಬೇಕಾಗಿದೆ. ಹೌದು, 5-10 ಪಟ್ಟು ಹೆಚ್ಚಾಗಿದ್ರೆ ನಮ್ಮ ದೇಹದಲ್ಲೂ ಕರಗುತ್ತೆ. ಯಾಕೆಂದ್ರೆ ನಮ್ಮ ದೇಹದಲ್ಲೂ ಕೂಡ ಕೀಟನಾಶಕವನ್ನು ಕರಗುವಂತ ಶಕ್ತಿ ದೇವರು ಕೊಟ್ಟಿದ್ದಾನೆ. ಆದ್ರೆ ಇದು 100,000 ಪಟ್ಟು ಹೆಚ್ಚಾದ್ರೆ ಅದನ್ನು ಕರಗಿಸುವಂತ ಶಕ್ತಿ ನಮಗಿಲ್ಲ. ಅವಾಗ ನಾವು, ನಮ್ಮ ಮಕ್ಕಳು, ನಮ್ಮ ಆರೋಗ್ಯವನ್ನು ನಾವು ಬಲಿ ಕೊಡಬೇಕಂತ ದುಸ್ಥಿತಿ ಬರುತ್ತೆ. ಹುಟ್ಟ ಮಕ್ಕಳಲ್ಲಿ ಅಂಗವಿಕಲತೆ, ಅನಾರೋಗ್ಯಗಳು, ಹುಟ್ಟುತ್ತಲೇ ಅನಾರೋಗ್ಯ ಪಡ್ಕೊಂತ ಪರಿಸ್ಥಿತಿ ತೋರ್ತವೆ. ಇದಕ್ಕೆ ಉದಾಹರಣೆ ಕಾಸರಗೋಡಿನಾದಂತಹ ಇಂಡೋಸಲ್ಪಾನ್ ದುರಂತ. ಆದ್ರಿಂದ ನಾವು ಕೀಟನಾಶಕಗಳನ್ನ, ಕೀಟನಾಶಕ ಬಳಸಬೇಕಾದ್ರೆ ಬಹಳ ಜಾಗೃತರಾಗಿರ್ಬೇಕು. ಜಾಗೃತಿಯಿಂದ ನಾವು ಕಂಡುಕೊಳ್ಳಲ್ಲ ಅಂದರೆ ಮುಂದಿನ ದಿನ ನಾವು ತಿನ್ನೋ ಅನ್ನೋ ಅಂತ ಆಹಾರವೇ ನಮಗೆ ವಿಷ ಆಗುತ್ತೆ. ಒಂದು ಕಾಲದಲ್ಲಿ ಇವತ್ತು ಕೂಡ ಹೇಳ್ತಾರೆ, ಇವತ್ತು ಆಯುರ್ವೇದದಲ್ಲಿ ಏನ್ ಹೇಳ್ತಾರೆ, ಕ್ಯಾರೆಟ್ ತಿಂದರೆ ವಿಟಮಿನ್ ಎ ಸಿಗುತ್ತದೆ, ಆಮೇಲೆ ಕಿತ್ತಳೆ ತಿಂದರೆ ವಿ ಸಿಗುತ್ತದೆ, ಮಾವು ತಿಂದರೆ ಇನ್ನೂ ಪೋಷಕಾಂಶ ಸಿಗುತ್ತೆ. ಆದರೆ ಇವತ್ತು ಮನಸ್ಸೋ ಇಚ್ಛೆ ಕೀಟನಾಶಕ ಕೀಟನಾಶಕ ಸಿಂಪಡಣೆ ಮಾಡಿರ್ತಕ್ಕಂಥ ತಿಂದ್ರವನ್ನು ವಾತಾವರಣ ನೋಡಿದರೆ ಮಾವು ತಿಂದರೆ ಮಾನೋಕ್ಲೋರೋಪೈರಿಪಾಸ್, ಕ್ಯಾರೆಟ್ ತಿಂದರೆ ಕ್ಲೋರೋಪೈರಿಪಾಸ್, ಕಿತ್ತಳೆ ತಿಂದರೆ ಕ್ವಿನಾಲ್ ಪಾಸ್ ತಿನ್ನುವಂಥ ದುಸ್ಥಿತಿ ನಮಗೆ ಬರುತ್ತೆ. ಎಚ್ಚರಿಕೆ, ಎಚ್ಚರಿಕೆ ಇರಲಿ. ಆದ್ದರಿಂದ ಆಹಾರದಲ್ಲಿ ಕೀಟನಾಶಕಗಳ ಬಳಕೆಯನ್ನು ನಾವು ಬಹಳ ಗಂಭೀರವಾಗಿ ಪರಿಗಣಿಸಿ ಸಮಯೋಚಿತವಾಗಿ ಸಂದರ್ಭಕ್ಕನುಗುಣವಾಗಿ ನಾವು ಬಳಸದೇ ಇದ್ದಲ್ಲಿ ಮುಂದೆ ನಾವು ದೊಡ್ಡ ಅನಾಹುತಕ್ಕೆ ನಾವು ನಮ್ಮನ್ನೇ ನಾವು ನೂಕೊಳ್ಳುವಂಥ ದುಸ್ಥಿತಿ ಬರುತ್ತೆ. ಇದನ್ನು ನಾವೆಲ್ಲ ಜಾಗೃತರಾಗೋಣ ಅನ್ನೋ ಮಾತನ್ನು ಹೇಳ್ತೀನಿ. ವಿಷಪಾಷಾಣ ಬಳಕೆ, ಹೆಸರೇ ಇದೆ, ವಿಷ ಪಾಷಾಣ. ಸೊ ಇದು ಒಂದು ಉತ್ತಮವಾದಂತ ಹತೋಟಿ ಕ್ರಮ. ಅದರಲ್ಲಿ ನಮಗೆ ಸಮಗ್ರ ಹತೋಟಿ ಕ್ರಮಗಳು, ಅನೇಕ ಸಮಗ್ರ ಹತೋಟಿ ಕ್ರಮಗಳಲ್ಲಿ ಇದು ಒಂದು. ಅಂದ್ರೆ ಇದೊಂದೊಂದನ್ನೇ ಬಳಸೋದಲ್ಲ, ಎಲ್ಲರ ಜೊತೆ ಇದನ್ನು ನಾವು ಬಳಸಬೇಕು. ವಿಷ ಪಾಷಾಣವನ್ನ ಯಾವಾಗ ಬಳಸ್ತೀವಿ ಅಂತ ನಾವು ಯೋಚನೆ ಮಾಡಬೇಕ. ಅನೇಕ ಬಾರಿ ಉದಾಹರಣೆಗೆ ಹೇಳ್ತೀನಿ, ನಮ್ಮ ಹಿರಿಯರ ಹತ್ರ ಒಬ್ಬ ರೈತರು ನಮಗೆ ಬಂದರು, ಈಗ 2 ವರ್ಷದಿಂದ ಬಂದರು. ಅವರು ಪುದೀನ ಬೆಳೀತಾ ಇದ್ರು, ಪ್ರತಿನಿತ್ಯ ಪುದೀನ ಬೆಳೆದು ಬಿಟ್ಟು ಮಾರುಕಟ್ಟೆಗಾಗಿ ದಿನನಿತ್ಯ ಸಂಪಾದನೆ ಮಾಡ್ತಾ ಇದ್ರು. ಆ ಪುದೀನ ಬೆಳೆಗೆ ಅವ್ರ ಹೊಲದಲ್ಲಿ ಏನು ಕಾಣಿಸ್ಕೊಂಬಿಡ್ತು, ಹೊಗೆ ಸೊಪ್ಪಿನ ಹುಳ ಕಾಣಿಸ್ಕೊಂಬಿಡ್ತು. ಅವಲೊತ್ತು ಬಚ್ಚಿಕೊಂಡಿರೋದು, ರಾತ್ರಿ ಹೊತ್ತು ಬಂದ್ಬಿಟ್ಟು ಪುದೀನ ಎಲೆನೆಲ್ಲ ತಿಂದೋಗ್ಬಿಡೋದು. ರೈತರಿಗೆ ಹುಳನೇ ಕಾಣಿಸ್ಕೊಂತಿರಲಿಲ್ಲ, ನೋಡ್ರಿ ಒಂದು ಹುಳನೂ ಕಾಣ್ತಿರಲಿಲ್ಲ. ಆದರೆ ಪುದೀನ ಸೊಪ್ಪೆಲ್ಲ ತಿಂದಾಕಿರೋದು. ರೈತರು ಹಿರಿಯೂರು ತಾಲೂಕಿನಲ್ಲಿ ಉಪ್ಪಾರಟ್ಟಿ ಗ್ರಾಮದ ರೈತರು ಈಗ ಕಳೆದ 2 ವರ್ಷದಿಂದ ಬಂದರು ನಮ್ಮಲ್ಲಿ. ಅವ್ರು ಬಂದಾಗ, ಪುದೀನ ಬೆಳಿತೀನಿ ಸರ್ ನಾನು, ಪ್ರತಿನಿತ್ಯ ಮಾರುಕಟ್ಟೆಗೆ ಹಾಕ್ಬಿಟ್ಟು ಹಣ ಸಂಪಾದನೆ ಮಾಡ್ತೀನಿ, ಆದರೆ ಇತ್ತೀಚೆಗೆ ಯಾವುದೋ ಒಂದು ಹುಳ ಬಂದ್ಬಿಟ್ಟು ಎಲೆನೆಲ್ಲ ತಿಂದೋಗ್ಬಿಡೋದು ಸರ್, ಒಂದು ಹುಳ ಕಾಣಲ್ಲ ಸರ್ ಅಂತ ಹೇಳಿದರು. ಆಮಾಗ ರೈತರು ಅಲ್ಲೆಲ್ಲೆಲ್ಲೇ ಮಣ್ಣನ್ನು ಸ್ವಲ್ಪ ಬಯಲು ಮಾಡಿ ನೋಡಿದ್ರೆ ಆವಾಗ ಹುಳ ಎಬ್ಬಾವ ಥರ ಮಲ್ಕೊಂಬಿಟ್ಟವು. ಅಂದ್ರೆ ಅವು ರಾತ್ರಿ ಹೊತ್ತು ಬಂದು ತಿನ್ನೋದು, ಹಗಲೊತ್ತು ಬಚ್ಚಿಕಳು, ಈ ರೀತಿಯ ಹುಳುಗಳ ಗುಣ. ಸೊ ಆವಾಗ ರೈತರಿಗೆ ಭಯ ಆಯ್ತು. ಆವಾಗ ಅವರು ಅಂಗಡಿಗೆ ಹೋದ್ರಂತೆ. ಅಂಗಡಿಗೆ ಹೋಗ್ಬಿಟ್ಟು ನಮ್ಮಲ್ಲಿ ಹಿಂಗೆ ದಪ್ಪನ ಹುಳ ಬಂದ್ಬಿಟ್ಟವೆ, ಒಳ್ಳೆ ಸ್ಟ್ರಾಂಗ್ ಆಗಿರೋ ಔಷಧಿ ಕೊಡು ಅಂದ್ರೆ ಅವರೇ ಮಾಡ್ಬಿಟ್ಟು ಕ್ಲೋರೋಪೈರಿ ಪಸ್ಪೋಟ್ ಪುಟ್ರಂತೆ ತಂದು ಡ್ರಮ್ಗೆ ಹಾಕಿ ವಾಲ ತುಂಬಾನು ಚೆಲ್ಲಿ ಆಡಿದ್ರು. ಆದ್ರೂ ಹುಳ ಏನ್ ಜಪ್ಪಯ್ಯ ಅನ್ಲಿ. ಆಮೇಲೆ ನಾನು ರೈತರು ಕೇಳಿದೆ, ಯಾವ್ದು ಯಜಮಾನ ಹಿಂದಿನೇನ್ ಮಾಡಿದ್ರಿ ಅಂದ್ರೆ, ಅದೇ ಸಾರ್ ಒಂದು ಲ್ಯಾಮ್ಡಾಸ್ ಅಯ್ಯಲತ್ರಿನ ಅಂತ ಕೀಟನಾಶಕವನ್ನು ತಂದು ಆ ಮುಚ್ಚಳದಾಗ ಆ ಔಷಧಿ ಹಾಕ್ಬಿಟ್ಟು ಹುಳ ಬಿಟ್ರೆ ಈಜಿ ಆಡ್ಕೊಂಡು ವರ ಬರುತ್ತಲ್ಲ ಅಂದ್ರು. ರೈತರೇ ಇನ್ನೇನು ಮಾಡೋದು ಹೇಳಿ, ಈ ಮಟ್ಟಕ್ಕೆ ನೀವು ಹುಳುಗಳನ್ನು ಬೆಳೆಸಿದ್ರ? ಸೊ ಇಂತಹ ಪರಿಸ್ಥಿತಿಯಲ್ಲಿ ಆ ರೈತರು ದಿಕ್ಕೇ ತೋಚದಂತ ಸ್ಥಿತಿಯಲ್ಲಿ ಇದ್ದಾಗ ನಾನು ಅವ್ರಿಗೆ ಸಮಾಧಾನ ಪಡಿಸಿ ರೈತರಿಗೆ ಹೇಳಿದೆ, ನೋಡಿ ಯಜಮಾನ್ರೆ, ನೀವು ಎಲ್ಲಾ ರೀತಿಯ ಔಷಧಿಗಳನ್ನ ಸುರಿದಿದ್ರ, ಯಾವುದೇ ಕೀಟನಾಶಕ ಹುಳ ನಿಮಗೆ ಹತೋಟಿಗೆ ಬರ್ತಾ ಇಲ್ಲ. ಈಗ ಕೊನೆಯ ಅಸ್ತ್ರ ಇದೆ, ಇದು ಬ್ರಹ್ಮಾಸ್ತ್ರ, ಇದರ ಹೆಸರೇ ವಿಷಪಾಷಾಣ. ವಿಷಪಾಷಾಣ ಬಳಕೆ ಮಾಡೋದ್ರಿಂದ ನಾವು ಹುಳುಗಳನ್ನು ಹತೋಟಿ ಮಾಡಬಹುದು ಅಂತ ನಾನು ಮಾಡಿದ್ದೆ. ಯಾವ ರೀತಿ ವಿಷಪಾಷಾಣ ಬಳಸೋದು, ಹೆಸರು ಇದೆ ನಮಗೆಲ್ಲ ಗೊತ್ತಿದೆ. ಪಾಷಾಣ ಅಂತ ಏನ್ ಇಡ್ತಾರೆ ಹಳ್ಳಿಯಲ್ಲಿ, ಆಡು ಭಾಷೆ ಹೇಳ್ತಾರೆ ಪಾಷಾಣ ಇಟ್ಟಪ್ಪ ಅಂತ ಕೆಲವರು ಹೇಳ್ತಾರೆ. ಹೆಂಗಿರ್ತಾರೆ, ಸುಮ್ ಸುಮ್ಮನೆ ಯಾರು ಬಾಗಿಟ್ರೆ ಪಾಷಾಣ ಇಡ್ಸ್ಕಂತಾರ? ಎಲ್ಲ ಅವನು ತಿನ್ನೋ ಇಷ್ಟವಾದ ಆಹಾರದಲ್ಲಿ ಸ್ವಲ್ಪ ಅವನಿಗೆ ಗೊತ್ತಾದ ಬೆಳೆಸಿ ಬಾಯಿಗಿಟ್ಟಾಗ ತಿಂತಾರೆ. ಅದೇ ರೀತಿ ಹುಳುಗಳಿಗೂ ಕೂಡ ನಾವು ವಿಷಪಾಷಾಣವನ್ನ ಬಳಸುವ ವಿಧಾನ ಅಂದ್ರೆ, 10 ಕೆಜಿ ಅಕ್ಕಿ ತವುಡಿಗೆ 1 ಕೆಜಿ ಬೆಲ್ಲ, ಅಕ್ಕಿ ತವುಡು ಬೆಲ್ಲ ಎರಡನ್ನು ಕೂಡ ತಂಬಿಟ್ಟು ಮಾಡಿದಂಗೆ ಸ್ವಲ್ಪ ನೀರಾಕಿ ಬೆರೆಸಿ 1 ದಿನ 1.5 ದಿನ ಇಡಬೇಕು. ಆವಾಗ ಅಕ್ಕಿ ತವುಡು ಮತ್ತು ಬೆಲ್ಲ ಬೆರೆತು ಬಿಟ್ಟು ಘಮ ಘಮ ಅಂದ ಒಂದ್ ರೀತಿ ವಾಸನೆ ಬರುತ್ತೆ. ಇವತ್ತು ನಾವು ಮಧ್ಯಾಹ್ನ ಮಾಡ್ಕೊಂಡ್ರೆ ನಾಳೆ ಸಾಯಂಕಾಲದಷ್ಟೊತ್ತಿಗೆ ಅದು ಎರಡು ಚೆನ್ನಾಗಿ ಬೆರೆತು ಒಂದು ಘಮ ಘಮ ವಾಸನೆ ಬಂತ ಸಂದರ್ಭದಲ್ಲಿ ನಾಳೆ ಸಾಯಂಕಾಲ 150 ಮಿಲಿಯನ್ ಮಾನಕ್ರೋಟೋಪಸನ್ನ ನಾವು ಬೆರೆಸ್ಬೇಕು. ಮಾನಕ್ರೋಟೋಪಸನ್ ನಾವು ಚಿತ್ರನ್ನ ಕಲಿಸಂಗೆ ಕಲಿಸಿದ್ರೆ ಉಳುಕಿನ ಮುಂಚೆ ನಾವೇ ಹೋಗಿಬಿಡ್ತೀವಿ. ಹೆಂಗ್ ಕಲಿಸ್ಬೇಕು ಅಂದ್ರೆ ಕೈಗೆ ಗ್ಲೌಸ್ ಹಾಕಬೇಕು ಅಥವಾ ಪ್ಲಾಸ್ಟಿಕ್ ಕವರ್ ಬರ್ತವೆ ಇವಾಗ ಹಳ್ಳಿಲಿ ಎಲ್ಲ ಕೈಗೆ ಕಾಲಿಗೆ ಕವರ್ ಸಿಗ್ತವೆ, ಆ ಕವರ್ಗಳನ್ನು ಹಾಕೊಂಡು ಕೈಗೆ ಆ ಕವರನ್ನು ಹಾಕೊಂಡೇ ಯಾವ ನಾವು ಮಾನಕ್ರೋಟೋಪಸ್ ಕೀಟನಾಶಕವನ್ನ ಮಿಶ್ರಣ ಮಾಡಬೇಕು. ಯಾವುದೇ ಕಾರಣಕ್ಕೂ ಬರೀ ಕೈಯಿಂದ ರೈತರು ಮಿಶ್ರಣ ಮಾಡಲು ಭಾರಿ ತೊಂದರೆ ಆಗುತ್ತೆ. ಅದರಿಂದ ಈ ಮಾನಕ್ರೋಟೋಪಸ್ ಅನ್ನು ಮಿಶ್ರಣ ಮಾಡಿ ಏನು ಈ ಹೊಗೆ ಸೊಪ್ಪಿನ ಹುಳು ಎಲ್ಲೆಲ್ಲಿ ಜಾಸ್ತಿ ಸಂಖ್ಯೆ ಇರ್ತವೆ, ನಾವು ಎಲ್ಲೆಲ್ಲಿ ಹಾನಿಯಾಗಿರ್ತವೆ ಅಂತ ಜಾಗದಲ್ಲಿ ಈ ವಿಷಪಾಷಾಣ ಪುಡಿಯನ್ನ ಉದುರಿಸಿದ್ರೆ ಸಾಯಂಕಾಲದಷ್ಟು ಆ ವಾಸನೆ ಘಮ ಘಮ ಅಂತ ರಾತ್ರಿ ಹೊತ್ತು ಬಂದ್ಬಿಟ್ಟು ಆ ಹುಳ ಆ ವಿಷಪಾಷಾಣ ತಿಂದ್ಬಿಡ್ತೇವೆ. ಯಾಕೆಂದ್ರೆ ಅದೊಂಥರ ತಂಬಿಟ್ಟಿದ್ದಂಗೆ, ಯಾಕೆಂದ್ರೆ ಅಕ್ಕಿ ತೌಡು ಬೆಲ್ಲ ಘಮ ಘಮ ಅಂತಿರ್ತೇವೆ, ಮಾನಕಟ್ಟಪ ಬೆರೆಸಿರ್ತಾರೆ ಹುಳುಗಳು ಚಾಪುಷನ್ ತಿಂದ್ಬಿಡ್ತವೆ. ಯಾವಾಗ ವಿಷ ಹೊಟ್ಟೆ ಒಳಗೆ ಹೋಗುತ್ತೋ ಈ ಹುಳುಗಳು ಬೇಗನೆ ಸತ್ತೋಗ್ಬಿಡ್ತವೆ. ಆದ್ರೆ ಒಂದು ಎಚ್ಚರಿಕೆ ಕ್ರಮ, ವಿಷ ಪಾಷಾಣ ಹುಳುಗಳು ಹಂಗೆ ಘಮ ಘಮ ಅಂತ ಆಕರ್ಷಣೆ ಮಾಡುತ್ತೋ ಅದೇ ತರ ನಿಮ್ಮ ಸಾಕು ಪ್ರಾಣಿಗಳನ್ನು ಆಕರ್ಷಣೆ ಮಾಡುತ್ತೆ. ಸಾಕು ಪ್ರಾಣಿಗಳು ತಿಂದ್ರೆ ಅವು ಸತ್ತೋಗ್ಬಿಡ್ತವೆ. ಸಾಕು ಪ್ರಾಣಿಗಳು ಬಾರದ ರೀತಿ ಎಚ್ಚರಿಕೆ ವಹಿಸಬೇಕಾದ್ದು ಪ್ರತಿಯೊಬ್ಬ ರೈತರ ಜವಾಬ್ದಾರಿ. ಇವೆಲ್ಲ ಕ್ರಮ ಕೈಗೊಂಡು ವಿಷ ಪಾಷಾಣವನ್ನು ಬಳಸಿದ್ದಾದಾಗಿ ನಿಜಕ್ಕೂ ಕೂಡ ಹುಳುಗಳನ್ನು ನಾವು ಅದು ಕೀಟನಾಶಕವನ್ನು ಸಿಂಪಡಣೆ ಮಾಡಿ ಹತೋಟಿಗೆ ಬಾರದಂತ ಹುಳುಗಳನ್ನ ವಿಷ ಪಾಷಾಣ ಬಳಸುವ ಮೂಲಕ ನಾವು ಹತೋಟಿ ಮಾಡಬಹುದು. ಇದು ಪ್ರಮುಖವಾಗಿ ನಾವು ತರಕಾರಿ ಬೆಳೆಗಳಲ್ಲಿ ಎಲೆ ತಿನ್ನುವ ಹುಳುಗಳು ಏನು ಹೊಗೆ ಸೊಪ್ಪಿನ ಹುಳು ಬರ್ತಿದ್ವು, ಅದೇ ರೀತಿ ಶೇಂಗಾ ಬೆಳೆಯಲ್ಲಿ ಕೆಂಪು ತಲೆ ಕಂಬಳಿ ಹುಳು, ಇವು ಪ್ರಮುಖವಾದ ಹುಳುಗಳಲ್ಲಿ ನಾವು ಇದನ್ನ ಬಳಸಿದ್ರೆ ಉತ್ತಮವಾದ ಫಲಿತಾಂಶ ದೊರೆಯುತ್ತೆ. ಸೊ ಇವತ್ತು ದಿವಸ ನಾವು ಅನೇಕ ಪ್ರತಿಯೊಂದಕ್ಕೂ ಕೂಡ ಪೀಡೆನಾಶಕಗಳು ಅಷ್ಟು ಅವಲಂಬಿತವಾಗಿಬಿಟ್ಟಿದೀವಿ, ಅವಿಲ್ಲದೆ ನಮಗೆ ಜೀವನನೇ ಇಲ್ಲ ಅನ್ನೋಂತ ಪರಿಸ್ಥಿತಿ ಬಂದು ನಿಂತು ಬಿಟ್ಟಿದೀವಿ. ಆದ್ರೆ ಅವು ಬಳಕೆ ಬಹಳ ಮುಖ್ಯ, ಯಾವ ರೀತಿ ಬಳಸಬೇಕು. ಅದರಲ್ಲೂ ಇತ್ತೀಚೆಗೆ ರೈತ ಬಾಂಧವರು 3, 4, 5 ಔಷಧಿ ಕೀಟನಾಶಕ ಶಿಲೀಂಧ್ರನ ಎಲ್ಲವನ್ನೂ ಬೆರೆಸ್ಬಿಟ್ಟು ಸಿಂಪಡಣೆ ಮಾಡೋದು ಕಲ್ತು ಬಿಟ್ಟಿದ್ರು. ನಾವು ವಿಜ್ಞಾನಿಗಳಾದ್ರೆ ಒಂದೇ ಒಂದು ಬರ್ಕೊಟ್ರೆ ಏನ್ ಸರ್ ಒಂದೇ ಒಂದು ಬರ್ಕೊಡ್ತಾರೆ, ನಮ್ಮಲ್ಲಿ ಬರ್ತಾರೆ ಡಾಕ್ಟರ್ 5-6 ಮಿಶ್ರ ಎಲ್ಲ ಮಿಶ್ರಣ ಮಾಡೋದು ಎಷ್ಟು ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ ಸರ್ ಅಂತಾರೆ. ಯಾಕೆಂದ್ರೆ ಅವರಿಗೆ ಅದರ ಮಹತ್ವನೇ ಗೊತ್ತಿಲ್ಲ. ಸೊ ಇಂತಹ ಪರಿಸ್ಥಿತಿಯಲ್ಲಿ ನಾವು ಪೀಡೆನಾಶಕಗಳನ್ನ ಯಾವ ರೀತಿ ಬೆರೆಸ್ಬೇಕು, ಹೇಗೆ ಬೆಳೆಸ್ಬೇಕು ಅನ್ನೋದು ಬಗ್ಗೆ ಎಚ್ಚೆತ್ಕೋಬೇಕು. ಎಚ್ಚರಿದ ಬಗ್ಗೆ ನಾವು ತಿಳ್ಕೋಬೇಕಾದ ಅತ್ಯವಶ್ಯಕವಾಗಿದೆ. ಆಮೇಲೆ ಪೀಡೆನಾಶಕವನ್ನ ಎಷ್ಟು ಬಳಸ್ಬೇಕು ಅನ್ನೋದು ಬಹಳ ಮುಖ್ಯ. ಯಾಕೆಂದ್ರೆ ನಮ್ಮಲ್ಲಿ ಒಬ್ಬರು ರೈತರು ಚಾಲಕೆರೆ ತಾಲೂಕಿಂದ ಬಂದ್ರು, ಅವರು ಮೆಣಸಿನ ಗಿಡ ತಗೊಂಬಂದ್ರು, ತಗೊಂಬಂದ್ಬಿಟ್ರು ನನಗೆ ತೋರಿಸಿದ್ರು, ನಾನು ಅದನ್ನ ಗಮನಿಸ್ತೆ ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ಇಟ್ಟು ನೋಡಿದೆ, ಏನು ಗೊತ್ತಾಗಲ್ಲ ಯಜಮಾನ್ರೆ ಏನ್ ಹಾಕಿದ್ರಿ ಏನ್ ಮಾಡಿದ್ರಿ ಇದಕ್ಕೆ ಏನಾಗಿದೆ ಅಂದ್ರೆ, ಸರ್ ಔಷಧಿ ಹೊಡೆದ್ಬಿಟ್ಟೆ ಹಿಂಗಾಯ್ತು ಅಂದ್ರು. ಅವಾಗ ಏನ್ ಔಷಧಿ ಹೊಡೆದಿದ್ರಿ ಅಂದೆ, ಅದೇ ಸರ್ ಕ್ಲೋರೋಪೈರಿಪಾಸ್ ಔಷಧಿ ಹೊಡೆದೆ, ಅದು ಹೊಡೆದ ತಕ್ಷಣ ಹಿಂಗಾಯ್ತು ಅಂದ್ರೆ. ನಾನ್ ಕೇಳಿದೆ ಯಜಮಾನ್ರೆ ಕ್ಲೋರೋಪೈರಿಪಾಸ್ ಎಷ್ಟೇ ಕೊಡದ್ರಿ ಹಿಂದೆ? ಅವಾಗ ಅವ್ರು ಅದೇ ಸರ್ ಒಂದು 6-7 ಮಿಲಿ ಹಾಕ್ಬಿಟ್ಟು ಹೊಡೆದ್ಬಿಟ್ಟೆ ಸರ್. ಅಲ್ಲ ಯಜಮಾನ್ರೆ ಅದು 2 ಮಿಲಿ ನಾವು ಹೇಳೋದು ಒಂದು ಇಟ್ಟು, ನೀವೇ ಹಾಕ್ರಿ 6-7 ಮಿಲಿ ಹಾಕಿ ಹೊಡೆದ್ರಿ ಹಿಂದೆ. ಸಾರ್ ಸ್ಟ್ರಾಂಗ್ ಆಗಿರ್ಲಿ ಅಂತೇಳಿ 6-7 ಮಿಲಿ ಒಂದು ಲೀಟರ್ ನೀರು ಬೆರೆಸ್ಬಿಟ್ಟು ಸಿಂಪಡಣೆ ಮಾಡಿಬಿಟ್ರೆ ಅದು ಮಾಡೋದ ತಕ್ಷಣ ಹಿಂಗಾಗ್ಬಿಡಿದೆ ಸಾಂಗ್. ಅನ್ನು ವಿಚಿತ್ರವಾದ ವಿಷಯ ಅಂದ್ರೆ ಯಜಮಾನ್ರೆ ಆರುಗಳ ಮೇಲೆ ಯಾಕೆ 1 ಲೀಟರ್ ನೀರ್ಬ್ಯಾಗ್ ಸಿಂಪಡಣೆ ಮಾಡಿದ್ರಲ್ಲ, ಯಾಕೆ ಮಾಡಿದ್ರಿ? ಇದ್ರ ಉದ್ದೇಶ ಏನಂದ್ರೆ ಹುಳನೂ ಇಲ್ಲ ರೋಗನೂ ಇಲ್ಲ, ಯಾಕೆ ಮಾಡಿದ್ರೆ ಸರ್ ಹುಳ ಬರ್ದಂಗಿರ್ಲಿಂದ ಮುಂಚೆಲೆ ಹೊಡೆದು ಬಿಟ್ಟೆ ಸಹ ಅಂತ. ಸೊ ಇಂಥ ರೈತರು ಇರ್ತಾರೆ. ಸೊ ಅತಿಯಾಗಿ ರಾಸಾಯನಿಕವನ್ನು ಬಳಸಿ ಎಲೆಯೆಲ್ಲ ಸುಟ್ಟೋಗಿರೋ ಗಿಡ ತಗೊಂಬಂದು ತೋರಿಸಿದರೆ ನಾವೇನ್ ಮಾಡೋಕ್ಕಾಗತ್ತೆ? ಅದಕ್ಕೆ ರೈತ ಬಂದವರು ಕೀಟನಾಶಕಗಳನ್ನ ಶಿಲೀಂಧ್ರನಾಶಕಗಳನ್ನ ಎಷ್ಟು ಬಳಸಬೇಕು, ಯಾವಾಗ ಬಳಸಬೇಕು, ಇದು ಬಹಳ ಮುಖ್ಯ. ಯಾವುದನ್ನ ಯಾವ್ದಕ್ಕೆ ಬಳಸಬೇಕು ನೋಡಿ, ಮೊನ್ನೆ ನಮ್ಮ ಈದರ್ ತಾಲೂಕಿನ ಒಬ್ಬ ರೈತರು ಬಂದಿದ್ರು, ಅವ್ರು ಹೇಳಿದ್ರು ಸರ್ ಕಲ್ಲಂಗಡಿಗೆ ನಾನು ಔಷಧಿ ಹೊಡೆದ ತಕ್ಷಣ ಎಲೆಯೆಲ್ಲ ಸುಟ್ಟೋಗ್ಬಿಟ್ಟು ಅಂದ್ರು. ಆಮೇಲೆ ಇನ್ನೊಬ್ಬರು ರೈತರು ಬಂದ್ರು ಸರ್ ಸುಗಂಧರಾಜ ಗಿಡದಲ್ಲಿ ನಾನು ಸಿಂಪಡಣೆ ಮಾಡಿಸಿದ ತಕ್ಷಣನೇ ಎಲೆಯೆಲ್ಲ ವಿಕಾರ ಆಗ್ಬಿಟ್ಟು ಸಹ ಅಂದ್ರು. ಹೌದು ಯಜಮಾನ್ರೆ, ಏನೇನು ಸಿಂಪಡಣೆ ಮಾಡಿದ್ರೆ ಎಲ್ಲ ತಗೊಂಬರ್ರಿ. ಸರ್ ನಾನು 3-4 ಔಷಧಿಗಳ ಮಿಕ್ಸ್ ಮಾಡಿ ಸಿಂಪಡಣೆ ಮಾಡಿಬಿಟ್ಟೆ ಸಹ ಅಂದ್ರು. ಅವಾಗ ಅವರು ಆ ಬಾಟ್ಲನ್ನೆಲ್ಲ ತಗೊಂಬರ್ರಿ ಎಂದು ಮಾನ್ಯ ದಿನ ಬಾಟ್ಲು ತರ್ತಾರೆ ನೋಡ್ತೀನಿ, ಅಲ್ಲಿ ಕಳೆನಾಶಕವನ್ನು ಶೇಷ ಹೊಡೆದು ಬಿಟ್ಟದರಿ ನೋಡಿ ಎಂತ ದುರಂತ. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲ ನಮ್ಮಲ್ಲಿ ಏನಾಗಿದೆ ಅಂದ್ರೆ, ರೈತರಿಗೆ ಸದಾಕಾಲ ಹೇಳ್ತಾ ಇರ್ತೀವಿ, ರೈತನೇ ಹೊಲದಲ್ಲಿ ನಿಂತು ಮಾಡಿದರೆ ಅದಕ್ಕೆ ಅಗ್ರಿಕಲ್ಚರ್ ಅಂತ ಕರೀತಾರೆ, ಹಾರ್ಟಿಕಲ್ಚರ್ ಅಂತ ಕರೀತಾರೆ. ರೈತ ಬೆಂಗಳೂರಲ್ಲೂ ಮೈಸೂರಲ್ಲಿ ಇದ್ಕೊಂಡು ಮಾ ವ್ಯವಸಾಯ ಮಾಡ್ತಲ್ಲ ಅದಕ್ಕೆ ಅಗ್ರಿಕಲ್ಚರ್ ಅನ್ನಲ್ಲ, ಹಾರ್ಟಿಕಲ್ಚರ್ ಅನ್ನಲ್ಲ, ಅದಕ್ಕೆ ರಿಮೋಟ್ ಕಲ್ಚರ್ ಅಂತಾರೆ. ಇವತ್ತಿನ ರಿಮೋಟ್ ಕಲ್ಚರ್ ಇಂದ ಅನಾಹುತಗಳು ಅಸಂಖ್ಯಾತವಾಗಿ ಉದ್ಭವ ಆಗ್ತದೆ. ಇವನ್ನ ಹತೋಟಿ ಮಾಡೋದು ಬಹಳ ಕಷ್ಟ, ಯಾಕೆಂದ್ರೆ ರೈತನೇ ಇಲ್ಲೋ ಇರ್ತಾನೆ, ಬೆಳೆನೇ ಇಲ್ಲೋ ಇರುತ್ತೆ, ನಾವು ಇಲ್ಲೋ ಇರ್ತೀವಿ. ಎಂತಹ ಸಂದಿಗ್ಧ ಪರಿಸ್ಥಿತಿ, ನಾವು ಸಲಹೆ ಕೊಡಬೇಕಲ್ವಾ? ಅದು ಕೊಡಬೇಕಾದ ನಮ್ಮ ಕರ್ತವ್ಯ. ಆದ್ರಿಂದ ನೀವು ಕೀಟನಾಶಕಗಳನ್ನ ಬಳಸಬೇಕರೆ ಬಹಳ ಎಚ್ಚರಿಕೆ ಇರಬೇಕು. ಯಾಕೆಂದ್ರೆ ಆ ರೈತ ಹೇಳುತ್ತೆ ನೋಡು, ಏ ತಮ್ಮ ಆ ಮೂಲೆಯಲ್ಲಿ ಇಲ್ಲವಲ್ಲ 2 ಔಷಧಿನ ಮಿಕ್ಸ್ ಮಾಡಿರಿ ಅಂತ ಅವ್ನು ಅಲ್ಲಿಂದ ಫೋನ್ ಮಾಡಿ ಹೇಳ್ತಾನೆ. ಇವನು ಯಜಮಾನ್ರ 2 ಔಷಧಿ ಹೇಳಿದ್ರೆ ಇನ್ನೊಂದು ಮೂಲೆಯಲ್ಲಿ ಇನ್ನೊಂದು ಔಷಧಿ ಇರ್ತದೆ, ಅದು ಕಳೆನಾಶಕ. ಅವನು ಇನ್ನೊಂದ್ಸರಿ ಕಳೆನಾಶಕ ಯಾಕೆ ಹೇಳ್ಬಿಡ್ತಾನೆ, 3 ಮಿಕ್ಸ್ ಮಾಡಿ ಹೊಡೆದ ನನ್ನ ಕೆಲಸ ಆಗಿರು ಅಂತ ಹೊಡೆದು ಬಿಟ್ಟಿರ್ತಾನೆ, ಆಮೇಲೆ ಅನಾಹುತ ಆಗೋಗಿರ್ತಿ. ಆದ್ರಿಂದ ರಿಮೋಟ್ ಕಲ್ಚರ್ ಮಾಡಬೇಡಿ, ನೀವು ಅಗ್ರಿಕಲ್ಚರ್ ಮಾಡಿ, ಹಾರ್ಟಿಕಲ್ಚರ್ ಮಾಡಿ ಅಂತ ರೈತರಿಗೆ ನಾವು ಸದಾಕಾಲ ಹೇಳ್ತೀವಿ. ಈ ನಿಟ್ಟಿನಲ್ಲಿ ಕೀಟನಾಶಕಗಳ ಹೊಂದಾಣಿಕೆ ಬಹಳ ಮುಖ್ಯ. ಸರಿ, ಹೊಂದಾಣಿಕೆ ಹೆಂಗ್ ಗೊತ್ತಾಗುತ್ತೆ? ನಾವು ಮತ್ತೆ ತಿಳ್ಕೋಬೇಕು, ವಿಜ್ಞಾನದಿಂದ ಸಲಹೆ ತಗೋಬೇಕು. ಹುಳ ಇದ್ರೆ ಹುಳಕ್ಕೆ ಕೀಟನಾಶಕ ಸಿಂಪಡಣೆ ಮಾಡಿ, ರೋಗ ಇದ್ರೆ ರೋಗಕ್ಕೆ ಶಿಲೀಂಧ್ರನಾಶಕ ಮಾಡಿ. ಆದ್ರೆ ಈ ಶಿಲೀಂಧ್ರನಾಶಕ ಕೀಟನಾಶಕ ಹೊಂದಾಣಿಕೆ ಆಗೋದನ್ನ ನಾವು ಹೇಳ್ತೀವಿ ನಿಮಗೆ, ಇವೆರಡನ್ನು ಮಿಶ್ರಣ ಮಾಡಬಹುದು ಅಂತ ಮಾಡಿ. ಇವೆರಡನ್ನು ಮಿಶ್ರಣ ಮಾಡೋದು ನೀವು ತಿಳ್ಕೋಬಹುದು ಹೇಗೆ ಅಂದ್ರೆ, ಇವೆರಡನ್ನು ನೀವು ಒಂದು ಬಕೆಟ್ ಅಲ್ಲಿ ನೀರಿಗೆ ಬೆರೆಸಿದಾಗ ಆ ದ್ರಾವಣ ಇರುತ್ತೆ, ಅದು ಹೊಂದಾಣಿಕೆ ನೋಡಿದ್ರೆ ಗೊತ್ತಾಗುತ್ತೆ. ಯಾಕೆಂದ್ರೆ ಆ ಮುದ್ದೆ ಮಾಡಿದಾಗ ಗಂಟು ಗಂಟು ಬಂತು, ನೀವು ಸರಿಯಾಗಿ ಮುದ್ದೆ ಮಾಡಕ್ ಬಂದಲ್ಲ ನೀವೇ ಹೇಳ್ತಿರಲ್ಲ. ಅದೇ ರೀತಿ ಈ ಮಿಶ್ರಣ ಮಾಡಿದಾಗಲೂ ಕೂಡ ಒಂದು ಗಂಟು ಬಂತು ಅಂದ್ರೆ ನೀವು ಬಹಳ ಎಚ್ಚರಿಕೋಬೇಕಾದ ಅವಶ್ಯಕತೆ ಇದೆ. ಅದೇ ರೀತಿ ಈ ಕೀಟನಾಶಕಗಳನ್ನ ಮಿಶ್ರಣ ಮಾಡಿದಾಗ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಯಾವುದೇ ಒಂದು ಭೌತಿಕವಾದ ಗಂಟು ಬರುವುದಾಗಲಿ ಅಥವಾ ಗಟ್ಟಿಯಾಗೋದಾಗಲಿ ನಾ ಈ ರೀತಿ ವಿಚಿತ್ರವಾದ ಬೆಳವಣಿಗೆಗಳು ಕಂಡು ಬಂದಾಗ ಬಳಸಬಾರದು. ಒಂದು ನಾವು ಇನ್ನೂ ಪರ್ಫೆಕ್ಟ್ ಆಗಿ ನಾವು ಬಳಸ್ತೀವಿ, ಬಳಸಬೇಕು ಅಂದ್ರೆ ನಾವು ಅಷ್ಟಾಗಿ ಯಾವ್ದಾದ್ರು ನೀವು ಕೀಟನಾಶಕಕ್ಕೆ ಶಿಲೀಂಧ್ರನಾಶಕ ಬಳಸಬೇಕಾದ್ರೆ ನಾವು ರೈತರಿಗೆ ಸಲಹೆ ಕೊಡೋದಿಷ್ಟೇ, ನೀವು ಮಿಶ್ರಣ ಮಾಡಿ ಬಳಸಬೇಕಾದ್ರೆ 2 ಗಿಡಕ್ಕೆ ಇಲ್ಲ 1 ಗಿಡಕ್ಕೆ ಎಳೆ ಚಿಗುರ ಸಿಂಪಡಣೆ ಮಾಡಿ 1 ದಿನ ಬಿಡಿ. ಆ ಎಳೆ ಚಿಗುರನ್ನ ನೋಡಿ ಏನೋ ಬದಲಾವಣೆ ಆಗಿಲ್ಲ ಅಂದ್ರೆ ಇಡೀ ಹೊಲಕ್ಕೆ ಸಿಂಪಡಣೆ ಮಾಡಿ. ಅದು ಬಿಟ್ಟು ಒಂದೇ ಸರಿ ನಿಮ್ಮ ಅದೆಲ್ಲ ಯಾರು ಮಾಡ್ತಾರಪ್ಪ ಅಂತ ಹೇಳಿ ಒಂದೇ ಸರಿ ಹೊಲಕ್ಕೆ ತುಂಬಾ ಹೊಡೆದು ಅನಾಹುತ ಆದಾಗ ಅದಕ್ಕೆ ತೊಂದರೆ ಒಳಗಾಗ್ಬೇಡಿ, ಇದನ್ನ ನೀವು ಗಮನದಲ್ಲಿಟ್ಕೋಬೇಕು. ಆದ್ರಿಂದ ಕೀಟನಾಶಕಗಳನ್ನ ಬಳಸಬೇಕಾರೆ ಆಮೇಲೆ ಕೀಟನಾಶಕಗಳನ್ನು ನಾವು ಇಷ್ಟೇ ಪ್ರಮಾಣದಲ್ಲಿ ಬೆರೆಸಬೇಕು ಅಂತ ನಾವು ಸಲಹೆ ಕೊಟ್ಟಿರ್ತೀವಿ. ಹೌದು, ಇಷ್ಟು ಗ್ರಾಮು ಶಿಲೀಂಧ್ರನಾಶಕ ಹಾಕಿ, ಇಷ್ಟು ಮಿಲಿ ಕೀಟನಾಶಕ ಹಾಕಿ ಹೇಳ್ತೀವಿ. ಆ ನಂತರ ಇವನ್ನ ಕೆಲವು ರಾಸಾಯನಿಕಗಳ ಜೊತೆ ಬಳಸ್ತಾರೆ, ರಾಸಾಯನಿಕಗಳನ್ನು ಕೆಲವು ಕೂಡ ಎಲ್ಲವರ ಜೊತೆ ಬಳಸಬಾರ. ಅದಕ್ಕೆ ಆದಷ್ಟು ಕೂಡ ನಾವು ಹೆಚ್ಚಿನ ಸಂಖ್ಯೆಯ ಕೀಟನಾಶಕಗಳಾಗ್ಬೋದು, ಶಿಲೀಂಧ್ರನಾಶಕ ಆಗ್ಬೋದು, ರಾಸಾಯನಿಕ ಆದಷ್ಟು ಕೂಡ ಬೆರೆಸುವಂತ ಪ್ರಯತ್ನ ಮಾಡಬೇಡಿ. ಏನೋ ಹೊಂದಾಣಿಕೆ ಆಗುವಂತ 1-2 ಬಳಸಿ ಸಿಂಪಡಣೆ ಮಾಡಿ, ಆ ನಂತರ ಇನ್ನೊಂದು 1-2 ದಿನ ಬಿಟ್ಟು ಇನ್ನೊಂದು ಬಳಸಿ ಅಂತ ನಾವು ಹೇಳ್ತೀವಿ. ಇದು ಬಹಳ ಮುಖ್ಯವಾದ್ದು. ಆ ನಂತರ ನೀವು ಕೀಟನಾಶಕಗಳನ್ನ ಸಿಂಪಡಣೆ ಮಾಡುವ ಸಮಯ ಬಹಳ ಮುಖ್ಯ. ಯಾವತ್ತು ನೋಡಿ ಏನು ಬೇಸಿಗೆ ಬೆಂಕಿ ಅಂತ ಬಿಸಿಲು, ನೀವು ಬೆಳಿಗ್ಗೆನೆ ಸಿಂಪಡಣೆ ಮಾಡಿದ್ರೆ ಆ ಮಧ್ಯಾಹ್ನದ ಉರಿ ಬಿಸಿಲಿಗೆ ಆ ಕೀಟನಾಶಕದ ಶಿಲೀಂಧ್ರನಾಶಕದ ಸತ್ವವೇ ಅರ್ಧ ಸತ್ವವಾಗಿರುತ್ತೆ, ಉಪಯೋಗ ಅಷ್ಟು ಸಿಗೋದಿಲ್ಲ. ಅದಕ್ಕೆ ಆದಷ್ಟು ಕೀಟನಾಶಕಗಳನ್ನ ಬೆಳಿಗ್ಗೆ ಸಿಂಪಡಣೆ ಮಾಡಬೇಕು ಅಥವಾ ಸಾಯಂಕಾಲ ಹೊತ್ತು ನಾವು ಸಿಂಪಡಣೆ ಮಾಡೋದು ತುಂಬಾ ಉತ್ತಮವಾದ ಸಮಯ, ಇದು ಬಹಳ ಮುಖ್ಯ. ಆ ನಂತರ ನೀವು, ನಾನು ಈಗಾಗಲೇ ಹೇಳಿದೆ ಏನ್ ಶಿಫಾರಸು ಮಾಡಿರ್ತಾರೋ ಶಿಫಾರಸು ಮಾಡಿದಷ್ಟನ್ನೇ ನೀವು ಬಳಸಬೇಕು. ನಾವು 1 ಮಿಲಿಯನ್ನೇ ನೀವು ಬಳಸಬೇಕು. ಹೆಚ್ಚಾಗಿ ಬಳಸಿದ್ದೇ ಆದಲ್ಲಿ ಅದರಿಂದ ಉಪಯೋಗಕ್ಕಿನ್ನ ತೊಂದರೆಗಳು ಹೆಚ್ಚಾಗ್ತವೆ ನಿಜ. ಆಮೇಲೆ ಸಮಯಕ್ಕೆ ಸಂದರ್ಭ ನೋಡಿ, ಒಂದು ತಿಳ್ಕೊಳ್ಳಿ, ಈ ಕೀಟನಾಶಕಗಳನ್ನ ಹೊಂದಾಣಿಕೆ ಮತ್ತು ಬಳಕೆಗಿನ್ನ ಮುಖ್ಯವಾಗಿ ಯಾವಾಗ ಬಳಸಬೇಕು ಅನ್ನೋದು ಬಹಳ ಮುಖ್ಯ. ಹುಳುಗಳು ಚಿಕ್ಕವಾಗಿದ್ದಾಗ ಮಾತ್ರ ಬಳಸಬೇಕು, ದೊಡ್ಡವಾದ ನೀವೇನ್ ಬಳಸಿರು ಉಪಯೋಗ ಇಲ್ಲ. ಅವು ಮಕ್ಕಳಿದ್ದಂಗೆ ಮಕ್ಕಳನ್ನ ಸಣ್ಣವರಿದ್ದಕ್ಕ ಹತೋಟಿ ಮಾಡಬಹುದು, ಎದುರಿಸಬಹುದು, ಬೆದರಿಸಬಹುದು. ದೊಡ್ಡವರದ್ನ ಹೊಡೆಯ ದೊಡ್ಡಿಸ್ಕೊಂತಾರ, ನಾವೇ ಅವರೇ ಹಿಂದಿರ್ಕ ನೋಡಿ ಕೊತ್ತಾರ ನಮಗೆ. ಅದೇ ರೀತಿ ಹುಳುಗಳಿಗೂ ಕೂಡ ಚಿಕ್ಕವಾಗಿದ್ದಾಗಲೇ ನೀವು ಅದಕ್ಕೆ ಮುಖ್ಯವಾಗಿ ಹೊಲವನ್ನು ಅಡ್ಡಾಡಬೇಕು, ಹುಳುವನ್ನ ಗಮನಿಸಬೇಕು. ಪ್ರಾರಂಭಿಕ ಹಂತದಲ್ಲಿ ನೀವು ಬಳಸಿದಾಗ ಮಾತ್ರ ಪರಿಣಾಮಕಾರಿ ಫಲಿತಾಂಶ ಸಿಗುತ್ತೆ ಹೊರತು ಹುಳ ರೋಗ ಹೆಚ್ಚಾದಾಗ ನಾವು ಎಷ್ಟೇ ಬಾರಿ ಸಿಂಪಡಣೆ ಮಾಡಿದ್ರು ಕೂಡ ಯಾವುದೇ ಪ್ರಯೋಜನ ಆಗೋದಿಲ್ಲ. ಎಷ್ಟೋ ಜನ ರೈತರನ್ನು, ಹೌದು ಸ್ವಾಮಿ ಕೀಟನಾಶಕನ ಸರಿ ಇಲ್ಲ, ಶಿಲೀಂಧ್ರನಾಶಕ ಸರಿ ಇಲ್ಲ ಅಂತಂತೀರ, ಆದರೆ ನಾವು ಬಳಸುವ ವಿಧಾನ ಸರಿ ಇಲ್ಲ ಅನ್ನೋ ನಾವು ಅರ್ಥ ಮಾಡ್ಕೋಬೇಕು. ಆದ್ರಿಂದ ಇವೆಲ್ಲವನ್ನು ತಿಳ್ಕೊಂಡು ವಿಜ್ಞಾನಿಗಳ ಜೊತೆ ಚರ್ಚೆ ಮಾಡಿ ಸಲಹೆ ತಗೊಂಡು ಮಾಡಿದ್ರಿ ನಿಜಕ್ಕೂ ಕೂಡ ಉತ್ತಮವಾದ ಬೆಳೆಯನ್ನು ಬೆಳೆಯೋದು ಅನ್ನೋ ಮಾತನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಕೃಷಿ ಬೆಳೆಯಲ್ಲಿ, ತೋಟಗಾರಿಕೆ ಬೆಳೆಯಲ್ಲಿ ಜೀವಾಣುಗಳ ಮಹತ್ವ ಏನು, ಇದನ್ನು ನಾವು ಯಾಕೆ ಬಳಸಬೇಕು, ಇದ್ರ ಬಗ್ಗೆ ನಾವು ತಿಳ್ಕೋಬೇಕಾದ ಅಂಶ ಬಹಳಷ್ಟಿದೆ. ಇವತ್ತಿನ ದಿವಸ ಇದರ ಮಹತ್ವದ ಬಗ್ಗೆ ನಾವು ಮಾಹಿತಿಯನ್ನು ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ. ಜೀವಾಣುಗಳು ಎಂದರೆ ಪ್ರತಿಯೊಬ್ಬ ಮನುಷ್ಯನ ಬಾಯಲ್ಲಿ ನಾವು ಊಟ ಮಾಡ್ತೀವಿ, ಊಟ ಮಾಡಿದಾಗ ಬಾಯಲ್ಲಿ ಚೆನ್ನಾಗಿ ಅಗಿದು ತಿಂದ್ರೆ ಆ ಜೀರ್ಣ ಆಗುತ್ತೆ ಅಂತ ವೈದ್ಯರು ಹೇಳ್ತಾರೆ. ಯಾಕೆ ಹೇಳಿ, ಬಾಯಲ್ಲಿರ್ತಕ್ಕಂಥ ಜೊಲ್ಲು ರಸ ಒಂದು ಜೀವಾಣು. ಎಷ್ಟೋ ರೈತರು, ಸರ್ ಜೊಲ್ಲು ರಸ ನಾವು ನೋಡೇ ಇಲ್ಲ ಅಂತಾರೆ. ನೀವು ಬಸ್ಸಲ್ಲಿ ಹೋಗ್ಬೇಕಾದ್ರೆ ನೋಡ್ಬೋದು, ನಿದ್ದೆ ಮಾಡ್ತಾ ಇರ್ತೇನೆ ಒಂದ್ ಕಡೆ ಇಳಿತಾ ಇರ್ತೇಕೆ, ನಾವು ಕನಿಷ್ಠದಲ್ಲಿ ಜಿಲೇಬಿನೋ ಅಥವಾ ಗೋಬಿ ಮಂಚೂರಿ ತಿಂತಾ ಇರ್ತೇನೆ, ಜೊಲ್ಲು ಇಳಿತು, ಅದೇ ಜೊಲ್ಲು ರಸ. ಇದನ್ನೇ ಜೀವಾಣು ಅಂತ ಕರಿತೀವಿ. ಮನುಷ್ಯನಿಗೆ ಹೆಂಗೆ ಜೀವಾಣು ಬೇಕು, ಅದೇ ರೀತಿ ನಮ್ಮ ಹೊಟ್ಟೆಲ್ಲೂ ಕೂಡ ದೇವರೇನ್ ಮಿಷಿನ್ ಇಟ್ಟದನ, ಯಂತ್ರ ಇರ್ತದನ, ಜೀರ್ಣ ಆಗಲಿಲ್ವಲ್ಲ. ಯಾಕೆ, ನಮ್ಮ ಹೊಟ್ಟೆಲಿ ನಾವು ತಿಂದಂತ ಎಣ್ಣೆ ಜಿಡ್ಡು ಕರಿಗೆ ನೀರಾಗುತ್ತೆ. ತುಪ್ಪ ತಿಂದಿತ್ತೀವಿ, ತುಪ್ಪ ತಿಂದ ಸೋಪಾ ಕೈ ತೊಳ್ಕೊಂತೀವಿ, ಹೊಟ್ಟೆ ಒಳಗೆ ಯಾರು ಸೋಪಾಕಲ್ವಾ, ಅದು ಕೂಡ ಕರಿಗೆ ನೀರಾಗುತ್ತೆ. ಅಂದ್ರೆ ನಾವು ತಿಂದಂತ ಪ್ರತಿಯೊಂದು ಆಹಾರನು ಕೂಡ ಜೀರ್ಣವಾಗಲಿಕ್ಕೆ ಏನ್ ಬೇಕು, ನಮ್ಮ ಹೊಟ್ಟೆಲಿ ಜೀವಾಣುಗಳು ಬೇಕು. ಅದೇ ರೀತಿ ಮನುಷ್ಯರಿಗೆ ಹೊಟ್ಟೆಲಿ ಸಾವಿರಾರು ಜೀವಾಣುಗಳಿಂದ ನಾವು ತಿಂದಂತ ಎಲ್ಲ ಪದಾರ್ಥಗಳು ಜೀರ್ಣವಾಗೋದು ನಮಗೆ ಹೇಗೆ ಅವಶ್ಯಕತೆ ಇದೆಯೋ ಅದೇ ರೀತಿ ಸಸ್ಯಗಳಲ್ಲೂ ಕೂಡ ಅವಕ್ಕೆ ಯಾವುದೇ ಒಂದು ಆಹಾರ ಸಿಗಬೇಕು ಅಂದ್ರೆ ಜೀವಾಣುಗಳು ಬೇಕೇ ಬೇಕು. ಪ್ರತಿಯೊಬ್ಬ ರೈತನು ಕೂಡ ಜೀವಾಣುಗಳ ಮಹತ್ವ ತಿಳ್ಕೊಳ್ಳೇಬೇಕು. ಇದು ತಿಳ್ಕೊಳ್ದೇನೆ ಇದ್ದು ನೀವೇನೇ ರಸಗೊಬ್ಬರ ಹಾಕಿರುವೆ ಉಪಯೋಗ ಆಗೋದಿಲ್ಲ. ಅಲ್ಲಿ ಜೀವಾಣು ಇಲ್ಲ ಅಂದ್ರೆ ನೀವು ಕೊಟ್ಟಂತ ರಸಗೊಬ್ಬರ ಮನುಷ್ಯನಿಗೆ ಕೈ ಕಾಲು ಎಲ್ಲ ಕಟ್ಟಾಕ್ಬಿಟ್ಟು ಅವನ ಮುಂದೆ ಗೋಬಿ ಮಂಚೂರಿ ಜಿಲೇಬಿ ಇಟ್ಟು ಅವನು ಏನ್ ತಿಂತಾನೆ, ತಿನ್ನಕ ಆಗಲ್ಲ. ಇದು ಹಂಗೇನೆ, ಜೀವಾಣುಗಳಿಲ್ಲದ ಭೂಮಿಯಲ್ಲಿ ನೀವು ಯಾವುದೇ ರಸಗೊಬ್ಬರ ಹಾಕಿರುವೆ ಅದು ಗಿಡದ ಬೇರುಗಳಿಗೆ ತಲುಪಲ್ಲ. ಆದ್ರಿಂದ ಜೀವಾಣುಗಳ ಮಹತ್ವ ಬಹಳ ಮುಖ್ಯ. ಪ್ರಮುಖವಾದ ಜೀವಾಣುಗಳು ಯಾವ್ಯಾವು, ಇವತ್ತು ರೈಸೋಬಿಯಂ ಇದೆ, ಅದೇ ರೀತಿ ಅಜೋಸ್ಪೈರ್ಲಮ್, ಅಜೋಟೋಬ್ಯಾಕ್ಟರು, ರಂಜಕ ಕರುವ ಜೀವಾಣು, ಇವೆಲ್ಲ ಬಹಳ ಮುಖ್ಯವಾದವು. ಅದೇ ರೀತಿ ವ್ಯಾಮ್ ಅಂತ ಒಂದು ಮೈಕ್ರೋಯ್ಸ್ ಅಂತ ಜೀವಾಣು ಬರುತ್ತೆ. ಇವೆಲ್ಲ ಜೀವಾಣುಗಳನ್ನು ನಾವು ಬೆಳೆಗಳಿಗೆ ಕೊಟ್ಟರೆ ಬೆಳೆಗಳಲ್ಲಿ ಉತ್ತಮವಾದ ಅದಕ್ಕೆ ಬೇಕಾದಂತಹ ಪೋಷಕಾಂಶ ಪಡೆಯಲಿಕ್ಕೆ ಅನುಕೂಲ ಆಗುತ್ತೆ. ಈ ಜೀವಾಣುಗಳು ಮಣ್ಣಿನಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳನ್ನು ಬೇರುಗಳಿಗೆ ತಲುಪಿಸ್ತವೆ. ಈ ಜೀವಾಣು ಇಲ್ಲದಂಥ ಮಣ್ಣಲ್ಲಿ ನಾವು ರಸಗೊಬ್ಬರ ಹಾಕಿದರೆ ಅದು ಗೊಬ್ಬರ ಅಲ್ಲೇ ಇರುತ್ತೆ, ಬೇರಲ್ಲೇ ಇರುತ್ತೆ. ಜೀವಾಣುಗಳು ಕೆಲಸ ಮಾಡದೇ ಇದ್ರೆ ಯಾವುದೇ ಪ್ರಯೋಜನ ಆಗೋದಿಲ್ಲ. ಆದ್ದರಿಂದ ಪ್ರತಿಯೊಬ್ಬ ರೈತರು ಕೂಡ ಜೀವಾಣುಗಳ ಬಗ್ಗೆ ತಿಳ್ಕೊಳ್ಳಬೇಕು, ಬಳಸಲೇಬೇಕು. ಜೀವಾಣುಗಳ ಬಳಸದ ಭೂಮಿ ಜೀವ ಇಲ್ಲದ ಭೂಮಿ, ಜೀವ ಇಲ್ಲದ ಮನುಷ್ಯನಿಂದ ಉಪಯೋಗ ಇಲ್ಲ, ಜೀವ ಇಲ್ಲದ ಭೂಮಿಯಿಂದಲೂ ಉಪಯೋಗ ಇಲ್ಲ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಜೀವಾಣುಗಳನ್ನು ಬಳಸಲೇಬೇಕು, ಪ್ರತಿಯೊಂದು ಬೆಳೆಯಲು ಕೂಡ ಬಳಸಲೇಬೇಕು. ಈಗ ನೋಡಿ, ನಾವು ದ್ವಿದಳ ಧಾನ್ಯಗಳಲ್ಲಿ ಬರ್ತಕ್ಕಂಥ ಜೀವಾಣುಗಳು ರೈಸೋಬೀಮ್ ಅಂತ ಬರುತ್ತೆ, ರಂಜಕ ಕರುವ ಜೀವಾಣು ಪ್ರಮುಖವಾಗು. ಅದೇ ರೀತಿ ಏಕದಳ ಬೆಳೆಗಳನ್ನು ಬಳಸತಕ್ಕಂಥದ್ದು ಅಜೋಸ್ಪೈರ್ಲಮ್, ಅಜೋಟೋಬ್ಯಾಕ್ಟರ್, ಈ ಜೀವಾಣುಗಳನ್ನು ನಾವು ಏಕದಳ ಈ ಜೀವಾಣುಗಳನ್ನು ಬಳಸೋದ್ರಿಂದ ಏನು ಉಪಯೋಗ ಅಂದ್ರೆ, ನಾವು ಆಗ್ತಕ್ಕಂಥ ಸಾರಜನಕ ಇರ್ತಕ್ಕಂಥ ರಸಗೊಬ್ಬರ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಅದೇ ರೀತಿ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಸ್ಥಿರೀಕರಿಸಿಬಿಟ್ಟು ಅದು ಪುಸ್ಗಟ್ಟೆ ಸಿಕ್ತಕ್ಕಂಥ ಸಾರಜನಕ ಇದು ನಾವು ಯಾಕೆ ಕಳ್ಕೋಬೇಕು. ಆದ್ದರಿಂದ ಪ್ರತಿಯೊಬ್ಬ ರೈತ ಬಾಂಧವರು ಕೂಡ ಜೀವಾಣುಗಳ ಬಗ್ಗೆ ತಿಳಿದುಕೊಳ್ಳಿ, ಕಂಡು ಬಳಸಿಕೊಳ್ಳಿ. ನಿಮ್ಮ ಬದುಕನ್ನ ನಾವು ಉತ್ತಮಗೊಳಿಸಿಕೊಂಡು ಉತ್ತಮವಾದ ಗುಣಮಟ್ಟವಾದ ಬೆಳೆ ಬೆಳಿಬೇಕು. ಇದು ಬಹಳ ಇನ್ನ ಜೀವಾಣುಗಳ ಬಳಕೆ ಹೇಗೆ ಎರಡು ರೀತಿ ಬಳಸಬಹುದು. ಒಂದು, ಬೀಜಕ್ಕೆ ಹಾಕಿಬಿಟ್ಟು ನಾವು ಬಳಕೋ, ಏನ್ ಬೀಜಕ್ಕೆ ಹಾಕಿದ್ರೆ ಬೀಜೋಪಚಾರ ಅಂತ ಕರಿತೀವಿ, ಬೀಜಕ್ಕೆ ಹಾಕಿ ಬಳಸಬಹುದು. ಅಥವಾ ಕೊಟ್ಟಿಗೆ ಗೊಬ್ಬರದ ಮೂಲಕ ಬೆರೆಸಿಬಿಟ್ಟು ಬಿತ್ತನೆ ಮಾಡಬಹುದು, ಮಣ್ಣಿಗೆ ಬೆರೆಸಿದ್ರು ಕೂಡ ಜೀವಾಣು ಸೇರ್ಕಂತವೆ. ಎರಡು ರೀತಿಯಲ್ಲಿ ನಾವು ಜೀವಾಣುಗಳನ್ನ ಬಳಸಬಹುದು. ಅದೇ ರೀತಿ ನಾವೊಂದು ದ್ರಾವಣ ಒಂದು ಬಕೆಟ್ ನಲ್ಲಿ ನಾವು ನೀರು ಬೆರೆಸ್ಕೊಂಬಿಟ್ಟು ಕೂಡ ನಾವು ಚಿಮುಕ್ಸೋದ್ ಮುಖ ಕೂಡ ನಾವು ಭೂಮಿ ಸೇರಿಸಬಹುದು. ಈ ರೀತಿ ನಾವು ಯಾವುದೋ ಒಂದು ರೀತಿಯಲ್ಲಿ ಜೀವಾಣುಗಳನ್ನ ಭೂಮಿಗೆ ಕೊಡಬೇಕು. ಆದ್ರೆ ಒಂದು ಎಚ್ಚರಿಕೆ, ಈ ಜೀವಾಣುಗಳನ್ನ ಕೊಟ್ಟಾಗ ಇದಕ್ಕೆ ಊಟ ಬೇಕು. ಅದಕ್ಕೆ ಊಟ ಯಾವುದು? ಕೊಟ್ಟಿಗೆ ಗೊಬ್ಬರ. ಕೊಟ್ಟಿಗೆ ಗೊಬ್ಬರವನ್ನು ನಾವು ಹೆಚ್ಚಿನ ಪ್ರಮಾಣದ ಬಳಸಿ ಈ ಜೀವಾಣುಗಳನ್ನು ಬಳಸಿದ್ದೇ ಆದರೆ ನಿಜಕ್ಕೂ ಕೂಡ ಉತ್ತಮವಾದ ಉತ್ಕೃಷ್ಟವಾದ ಬೆಳೆಯನ್ನು ಬೆಳೆದು ನಾವು ಉತ್ತಮವಾದ ಬದುಕನ್ನು ಕಂಡುಕೋಬಹುದು ಅನ್ನೋ ಮಾತನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ತೀನಿ. ಒಂದು ಎಚ್ಚರಿಕೆ, ಔಷಧಿಗಳ ಜೊತೆಗೆ ಉಪಚಾರ ಮಾಡಬೇಕು. ಆದಷ್ಟು ಕೂಡ ಈ ಜೀವಾಣುಗಳನ್ನು ಹೆಸರೇ ಇದೆ ಜೀವ ಅಂತ, ಆ ಜೀವಾಣುಗಳನ್ನು ಕೊಟ್ಟಾಗ ನಾವು ಆದಷ್ಟು ಹೆಚ್ಚಿನ ಪ್ರಮಾಣದ ರಸಗೊಬ್ಬರಗಳನ್ನು ರಾಸಾಯನಿಕಗಳನ್ನು ಬಳಸಬಾರದು. ಕಾರಣ ಏಕೆಂದ್ರೆ ನೀವು ಜೀವಾಣುಗಳನ್ನು ಕೊಟ್ಟು ಈ ರಸಗೊಬ್ಬರ ರಾಸಾಯನಿಕ ಬಳಸಿದ್ರೆ ಜೀವಾಣುಗಳು ಬದುಕಕ್ಕಾಗೋದಿಲ್ಲ. ಆದ್ರಿಂದ ಇದೊಂದು ಎಚ್ಚರಿಕೆ ಗಮನದಲ್ಲಿ ಇಟ್ಕೋಬೇಕು. ಆದ್ರಿಂದ ಇವನ್ನ ನಾವು ಬಳಸೋದು ಬಹಳ ಮುಖ್ಯವಾದ್ದು. ಆದ್ರಿಂದ ಜೀವಾಣುಗಳನ್ನು ಬಳಸಬೇಕು, ಆಮೇಲೆ ರಾಸಾಯನಿಕಗಳನ್ನು ನಾವು ಬಳಸಬೇಕು ಅನ್ನೋ ಸಂದರ್ಭ ಬರು ಆವಾಗ ನಾವು ಮೊದಲು ನಾವು ಮಾಡಬೇಕಾದಂತದ ಶಿಲೀಂಧ್ರನಾಶಕವನ್ನು ಬಳಸಬೇಕು, ಆ ನಂತರ ಕೀಟನಾಶಕವನ್ನು ಬಳಸಬೇಕು, ಆನಂತರ ರೈಸೋಬಿಯಂ ರಂಜಕ ಜೀವಾಣುಗಳನ್ನು ಬಳಸಬೇಕು. ಈ ರೀತಿ ಒಂದೊಂದು ಹಂತವಾಗಿ ನಾವು ಬಳಸಿದಾಗ ನಾವು ಜೀವಾಣುಗಳು ಉತ್ತಮ ರೀತಿಯ ಕೆಲಸ ನಿರ್ವಹಣೆ ಮಾಡಲಿಕ್ಕೆ ಅಂತ ವಾತಾವರಣ ಸೃಷ್ಟಿ ಮಾಡಬಹುದು. ಸೊ ಇವನ್ನ ನಾವು ಗಮನದಲ್ಲಿಟ್ಕೊಂಡು ಜೀವಾಣುಗಳನ್ನು ಬಳಸಬೇಕಾದ ಅವಶ್ಯಕತೆ ಇದೆ. ಇದುವರೆಗೂ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಆಹಾರದಲ್ಲಿ ಪೀಡನಾಶಕಗಳ ಉಳಿಕೆ ಮತ್ತು ಪರಿಹಾರ ಈ ಬಗ್ಗೆ ಹಿರಿಯೂರಿನ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾದ ಡಾ ಎಸ್ ಓಂಕಾರಪ್ಪ ಅವರಿಂದ ಭಾಷಣ ಕೇಳಿದಿರಿ. ಈಗ ಕೇಳಿ ಪರಿಸರ ಗೀತೆ. ಈ ಮಣ್ಣು ನಮ್ಮದು, ಈ ನೆಲ ಈ ಜಲ ಈ ಮಣ್ಣು ನಮ್ಮದು, ಇದ ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿಯಾರದು, ನೀವೇ ಹೇಳಿಯಾರದು. ಈ ನೆಲ ಈ ಜಲ ಈ ಮಣ್ಣು ನಮ್ಮದು, ಜಲವಿಲ್ಲದೆ ನೆಲವಿಲ್ಲ, ನೆಲವಿಲ್ಲದೆ ಜೀವವಿಲ್ಲ, ಜಲವಿಲ್ಲದೆ ನೆಲವಿಲ್ಲ, ನೆಲವಿಲ್ಲದೆ ಜೀವವಿಲ್ಲ. ಸಕಲ ಜೀವರಾಶಿಗೂ ಇವೆರಡೂ ಬೇಕಲ್ಲ, ಇವೆರಡೂ ಬೇಕಲ್ಲ. ಈ ನೆಲ ಈ ಜಲ ಈ ಮಣ್ಣು ನಮ್ಮದು, ಈ ನೆಲ ಈ ಜಲ ಈ ಮಣ್ಣು ನಮ್ಮದು. ಕಾದು ಆವಿಯಾಗಿ ಆವಿ ಆಕಾಶ ಹೋಗಿ, ನೀರು ಕಾದು ಆವಿಯಾಗಿ ಆವಿ ಆಕಾಶ ಹೋಗಿ, ಮೋಡವಾಗಿ ಮಳೆ ಸುರಿದು ಮನುಕುಲಕ್ಕೆ ಬೆಳಕಾಗಿ, ಒಡಲಾಳದ ನೋವುಗಳ ಒಳಗೊಳಗೆ ಸಹಿಸಿಕೊಂಡು, ಒಡಲಾಳದ ನೋವುಗಳ ಒಳಗೊಳಗೆ ಸಹಿಸಿಕೊಂಡು, ಅಳಲಾರದ ಭೂತಾಯಿಯು ನಮ್ಮ ಸಾಕಿ ಸಲಹುವಳು, ಅಳಲಾರದ ಭೂತಾಯಿಯು ನಮ್ಮ ಸಾಕಿ ಸಲಹುವಳು. ಈ ನೆಲ ಈ ಜಲ ಈ ಮಣ್ಣು ನಮ್ಮದು, ಈ ನೆಲ ಈ ಜಲ ಈ ಮಣ್ಣು ನಮ್ಮದು. ಪರಿಸರ ಗೀತೆಯನ್ನು ಕೇಳಿದಿರಿ. ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಸಮಯ ಸರಿಯಾಗಿ 6:10. ಆಕಾಶವಾಣಿ ಭದ್ರಾವತಿ. ಈಗ ಒಂದು ಚಿತ್ರಗೀತೆಯನ್ನು ಕೇಳೋಣ. ಕೇಳಿ ಸುದೀಪ್ ಹಾಗೂ ಸಂಗಡಿಗರ ಸ್ವರಗಳಲ್ಲಿ ಉಪ್ಪು ಹುಳಿ ಖಾರ ಚಿತ್ರದ ಗೀತೆ. ಇವನು ಕಾಣಿಸ್ತಾನೆ ಯಾವಾಗಲೂ ಅಮ್ಮನ ಜೊತೆ ಇರ್ತಾನೆ ಇವನು ಗೌರಿ ಪುತ್ರ ಶಿವನಿಗೆ ತುಂಬಾ ಹತ್ರ ಇವನ ಮೊದಲ ಪೂಜೆಗೆ ಕಟ್ಟಿರಿ ಕಾಲಿಗೆ ಗೆಜ್ಜೆ ಲೋಕ ಸುತ್ತು ಅಂದರೆ ಅಪ್ಪ ಅಮ್ಮನನ್ನ ಸುತ್ತಿ ಬಂದ ನಮ್ಮ ಗಣಪ ಇವನು ತುಂಬಾ ಬ್ರಿಲಿಯಂಟ್ ಇವನು ವಿಘ್ನ ಕಳಿತಾನೆ ಇವನು ತುಂಬಾ ಬ್ರಿಲಿಯಂಟ್ ಇವನು ವಿಘ್ನ ಕಳಿತಾನೆ ಇವನು ಇಟ್ಟು ಜೈಯನ್ನೇ